सम्मान का हम पूरा पूरा ख्याल रखें। आप सबको बहुत बहुत शुभकामनाएं, बहुत बहुत बधाई। भारत माता की जय। ಇದುವರೆಗೆ ಹರ್ಘರ್ ತಿರಂಗಾ ಆಂದೋಲನದ ಕುರಿತು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಸಚಿವರಾದ ಬಿ ನರೇಂದ್ರ ಸಿಂಗ್ ತೋಮರ್ ಅವರಿಂದ ಸಂದೇಶವನ್ನು ಕೇಳಿದಿರಿ. ಕೃಷಿರಂಗ ಕಾರ್ಯಕ್ರಮ ಮುಂದುವರಿಯುವುದು.